ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್ ಹಾಸನದಲ್ಲಿ ಕೀಲು ಮತ್ತು ಮೂಳೆ ತಜ್ಞರೆಂದು ಹೆಸರುವಾಸಿಯಾಗಿ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ರಾಮಕೃಷ್ಣ ಭಟ್ರವರ ಸಾರಥ್ಯದಲ್ಲಿ ಅವರ ಮಗ ಡಾಕ್ಟರ್ ನಿಖಿಲ್ ಭಟ್ರವರು ಹೇಮಾವತಿ ಆಸ್ಪತ್ರೆಯಲ್ಲಿ ಸದಾ ಲಭ್ಯವಿರುತ್ತಾರೆ. ಇವರು ವಿದೇಶದಲ್ಲಿ ನುರಿತ ತಜ್ಞರೊಂದಿಗೆ ಪರಿಣತಿ ಪಡೆದು ಈಗ ಹೇಮಾವತಿ ಆಸ್ಪತ್ರೆಯಲ್ಲಿ ಮೂಳೆ ಮತ್ತು ಕೀಲು ಮರು ಜೋಡಣೆ ತಜ್ಞರಾಗಿದ್ದು 100ಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅನ್ನು ಯಶಸ್ವಿಯಾಗಿ ಮಾಡಿ ಪ್ರಸಿದ್ಧಿ ಪಡೆದ ಇವರು ಎಲ್ಲಾ ವಯಸ್ಸಿನ ರೋಗಿಗಳಿಗೂ ಕೀಲು ಮರು ಜೋಡಣೆ ಮಾಡಲು ಲಭ್ಯವಿರುತ್ತಾರೆ. ಸಂಪರ್ಕಿಸಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್, ಉತ್ತರ ಬಡಾವಣೆ, ಹಾಸನ. ಕರೆ ಮಾಡಿ 08172267656. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಕಂದುರೋಗ ನಿಯಂತ್ರಣ ಕಾರ್ಯಕ್ರಮ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ಕಂದುರೋಗ ಅಂತ ಅಂದ್ರೆ ಏನು, ಯಾಕೆ ಈ ಕಾಯಿಲೆ ಬರುತ್ತೆ, ಈ ಕಾಯಿಲೆಯ ಬಗ್ಗೆ ಯಾಕೆ ನಾವು ಇಷ್ಟು ಮಹತ್ವವನ್ನ ಕೊಡ್ತಾ ಇದ್ದೇವೆ, ಇದನ್ನ ತಡೆಯುವಂತದ್ದು ಹೇಗೆ, ಲಸಿಕಾ ಕಾರ್ಯಕ್ರಮಗಳು ಹೇಗೆಲ್ಲ ನಡೀತಾ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಎಸ್ ಸುಂದರೇಶನ್ ಅವರು ನಮ್ಮೊಂದಿಗೆ ಇದ್ದಾರೆ. ಸುಂದರೇಶನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಂದುರೋಗದ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೇವೆ ಸರ್. ಈ ಕಂದುರೋಗ ಅಂತ ಅಂದ್ರೆ ಏನು? ಕಂದುರೋಗ ಅಂತ ಹೇಳಿದ್ರೆ ಕಂದು ಅಂದ್ರೆ ಅಭಾಷಣ ಅಂತ, ಈ ಗರ್ಭಪಾತ ಅಥವಾ ಅಭಾಷಣ ಅಂತ ಹೇಳ್ತೀವಿ, ಅದಕ್ಕೆ ಕಂದು ಹಾಕೋದು ಅಂತ ಕೂಡ ನಾವು ಹೇಳ್ತೀವಿ. ಆ ಕಂದು ಹಾಕೋದೇ ಒಂದು ಈ ರೋಗದ ಒಂದು ಮುಖ್ಯ ಚಿಹ್ನೆ ಆಗಿರೋದ್ರಿಂದ ಇದಕ್ಕೆ ಕಂದುರೋಗ ಅಂತ ಹೇಳ್ತೀವಿ. ಗರ್ಭಪಾತ ರೋಗ ಅಂತ ಕೂಡ ಹೇಳ್ತಾರೆ, ಬ್ರುಸೆಲೋಸಿಸ್ ಅಂತ ಹೇಳ್ತಾರೆ, ಬ್ರುಸೆಲ್ಲ ಕಾಯಿಲೆ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಕಂದುರೋಗ ಅಥವಾ ಬ್ರುಸೆಲ್ಲ ರೋಗ ಅಂತ ಹೇಳ್ತಾರೆ. ಈ ಜಾನುವಾರುಗಳಲ್ಲಿ ತುಂಬಾ ರೋಗಗಳು ಕಾಣಿಸ್ಕೊಳ್ಳುತ್ತೆ, ನಮ್ಮ ಮನುಷ್ಯರಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೋ ಹಾಗೆ ಬೇರೆ ಬೇರೆ ತರಹದ ರೋಗಗಳು ಕೂಡ ಇರುತ್ತೆ. ಆದ್ರೆ ಈ ಕಂದುರೋಗಕ್ಕೆ ಯಾಕೆ ಇಷ್ಟೊಂದು ವಿಶೇಷವಾದಂತಹ ಮಹತ್ವವನ್ನ ಸರ್ಕಾರ ನೀಡ್ತಾ ಇದೆ ಅಂತ? ಹೌದು, ನೀವು ಹೇಳಿದಾಗೆ ಜಾನುವಾರುಗಳಲ್ಲಿ ಸಾಕಷ್ಟು ರೋಗಗಳು ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಒಂದು ವಿಚಾರ ತಿಳಿಸ್ಬೇಕು ಅಂದ್ರೆ, 60%ರಷ್ಟು ಮಾನವರಿಗೆ ರೋಗ ಉಂಟು ಮಾಡತಕ್ಕಂತ ರೋಗಾಣುಗಳು ಪ್ರಾಣಿಗಳಿಂದೇ ಬರುತ್ತೆ ಅಂತ ಒಂದು ಅಧ್ಯಯನಗಳಾಗಿದೆ. 60%ರಷ್ಟು ರೋಗಾಣುಗಳು ಪ್ರಾಣಿಗಳಿಂದನೇ ಬರ್ತಾ ಇರುತ್ತೆ. ಅಷ್ಟೊಂದು ರೋಗಗಳು ಇರಬೇಕಾದ್ರೆ ಯಾಕೆ ಇದಕ್ಕೆ ಮಹತ್ವ ಕೊಡಬೇಕು ಅಂದ್ರೆ, ಈಗ ನೀವು ರೇಬಿಸ್ ಕಾಯಿಲೆ ಬಗ್ಗೆ ಕೇಳಿರಬಹುದು, ಚುನಾಯಿ ರೋಗ ಅಂತ. ಅದ ನಂತರ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರತಕ್ಕಂತ ರೋಗ ಈ ಕಂದುರೋಗ. ವಿಶ್ವದಾದ್ಯಂತ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ 5 ಲಕ್ಷ ಜನರಿಗೆ ಪ್ರಾಣಿಗಳಿಂದ ಈ ರೋಗ ಮನುಷ್ಯರಿಗೆ ಬರ್ತಾ ಇದೆ. ಅದು ಒಂದು ಕಾರಣ. ಅದ ನಂತರ ವಿಶ್ವದಲ್ಲಿ ಒಂದು 10 ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಈ ರೋಗ ಕಂಡು ಬರೋ ಸಂಭವ ಇದೆ ಅಂತ ಗುರುತಿಸಲಾಗಿದೆ. ಅದರಲ್ಲಿ ನಮ್ಮ ದೇಶ ಕೂಡ ಒಂದು. ನಮ್ಮ ದೇಶದಲ್ಲಿ ಪ್ರಾಣಿಗಳಲ್ಲಿ ಮಾಡಿರತಕ್ಕಂಥ ಅಧ್ಯಯನಗಳ ಪ್ರಕಾರ 8%ರಷ್ಟು ದನಗಳಲ್ಲಿ, 3.6% ಎಮ್ಮೆಗಳಲ್ಲಿ, ಅಂದ್ರೆ 100 ಎಮ್ಮೆ ತಗೊಂಡ್ರೆ 4 ಅಥವಾ 5 ಎಮ್ಮೆಗಳು ಹಾಗೆ, 11% ಕುರಿಗಳಲ್ಲಿ, 5% ಮೇಕೆ ಅಥವಾ ಆಡುಗಳಲ್ಲಿ, ಈ ಒಂದು ಪ್ರಮಾಣದಲ್ಲಿ ಕೂಡ ಸೋಂಕು ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಕೆಲವೊಂದಷ್ಟು ಮಾದರಿಗಳನ್ನ ಸಂಗ್ರಹಿಸಿ ಮಾಡಿದಂತ ಅಧ್ಯಯನದಲ್ಲಿ ಗೊತ್ತಾಗಿದೆ. ಇನ್ನೂ ಒಂದು ಕಾರಣ ಏನಪ್ಪಾ ಅಂದ್ರೆ, ಒಂದು ಸಲ ರೋಗ ಬಂದ್ರೆ ಸುಮಾರು ವರ್ಷಗಳ ಕಾಲ ಈ ಬ್ಯಾಕ್ಟೀರಿಯಾ ಅಥವಾ ರೋಗಾಣು ಏನಿದೆ ಅದು ದೇಹದಲ್ಲಿ ಉಳಿದು ಬಿಡುತ್ತೆ. ಉಳಿದೇನಾಗುತ್ತೆ, ಕರು ಹಾಕ್ಬೇಕಾದ್ರೆ ಅಥವಾ ಕಂದ ಹಾಕಿದಾಗ ಅಥವಾ ಒಂದು ಗಂಡು ಪ್ರಾಣಿಗಳನ್ನ ಸಂತಾನೋತ್ಪತ್ತಿಗೆ ಉಪಯೋಗಿಸಿದಾಗ ಈ ರೋಗ ಹರಡತಕ್ಕಂತ ಒಂದು ಸಂಭವ ಜಾಸ್ತಿ ಇರುತ್ತೆ. ಅದಷ್ಟೇ ಅಲ್ಲ ಸರ್, ಈ ರೋಗಕ್ಕೆ ಏನಾಗಿದೆ ಅಂದ್ರೆ ಒಂದು ಪರಿಣಾಮಕಾರವಾದ ಚಿಕಿತ್ಸೆ ಇರಲ್ಲ. ಸೊ ಆ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ನಾವು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಲಸಿಕೆ ಹಾಕೋದ್ರ ಮುಖಾಂತರ, ಇದ್ರ ಬಗ್ಗೆ ಅರಿವು ಮೂಡಿಸೋದ್ರ ಮುಖಾಂತರನೇ ನಿಯಂತ್ರಣ ಮಾಡ್ಬೇಕಾಗ್ಬರುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಈ ಕಂದುರೋಗಕ್ಕೆ ಪ್ರಾಮುಖ್ಯತೆ ಕೊಡಬೇಕಾದ ಒಂದು ಪ್ರಮೇಯ ಇದೆ. ಅಂತಂದ್ರೆ ನೀವಾಗ್ಲೇ ಹೇಳಿದಾಗೆ ಪ್ರಾಣಿಗಳಿಂದಲೂ ಕೂಡ ಮನುಷ್ಯರಿಗೆ ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ರೋಗವು ಕೂಡ ಪಶುಗಳಿಂದ ಮನುಷ್ಯರಿಗೆ ಬರುವಂತಹ ಸಾಧ್ಯತೆ ಇರೋದ್ರಿಂದ ನಾವು ಹೆಚ್ಚು ಮಹತ್ವವನ್ನ ಈ ರೋಗಕ್ಕೆ ನೀಡಬೇಕಾಗಿದೆ, ಹೆಚ್ಚು ಈ ರೋಗದ ವಿರುದ್ಧ ಜಾಗೃತರಾಗಿ ಇರಬೇಕಾಗಿದೆ ಅನ್ನುವಂಥದ್ದು. ಯಾವ ರೋಗಾಣು ಈ ಕಂದು ರೋಗವನ್ನ ತರುತ್ತೆ? ಈ ಕಂದು ರೋಗ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಿಂದ ಬರತಕ್ಕಂತ ಕಾಯಿಲೆ. ವಿವಿಧ ಪ್ರಭೇದದ ಬ್ಯಾಕ್ಟೀರಿಯಾಗಳು, ಈ ಬ್ರುಸೆಲ್ಲಾ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಾಗೆ ಹೆಸರು. ಸೊ ಆ ಬ್ರುಸೆಲ್ಲಾ ಒಂದು ಬ್ಯಾಕ್ಟೀರಿಯಾದ ವಿವಿಧ ಪ್ರಭೇದಗಳಿಂದ ಬೇರೆ ಬೇರೆ ಒಂದು ಜಾನುವಾರುಗಳಲ್ಲಿ ಅದು ಕಂಡು ಬರುತ್ತೆ. ಈಗ ದನಕರುಗಳಲ್ಲಿ ಒಂದು ಪ್ರಭೇದ, ಎಮ್ಮೆಗಳಲ್ಲಿ ಒಂದು ಪ್ರಭೇದ, ಆ ತರ ಬೇರೆ ಬೇರೆ ಪ್ರಭೇದ ಬ್ರುಸೆಲ್ಲಾ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಒಂದು ರೋಗ ಇದು. ಬ್ರುಸೆಲ್ಲಾ ಅನ್ನುವಂತಹ ಬ್ಯಾಕ್ಟೀರಿಯಾ ಈ ರೋಗವನ್ನ ಹರಡುತ್ತೆ. ಕಂದು ರೋಗ ಯಾವ್ಯಾವ ಜಾನುವಾರು ಅಥವಾ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ? ಈ ಕಂದು ರೋಗ ಸುಮಾರು ತರ ಒಂದು ಪ್ರಾಣಿಗಳಲ್ಲಿ ಕಂಡು ಬರುತ್ತೆ. ಈಗ ನಾವು ಸಾಕ್ತಕ್ಕಂಥ ದನಗಳಲ್ಲಿ, ಹಸು, ಹೋರಿ, ಕಡಸು, ಮಣಕ, ಕರು ಏನ್ ಹೇಳ್ತೀವಿ, ಇದರಲ್ಲೂ ಕೂಡ ಬರಬಹುದು. ಎಮ್ಮೆಗಳಲ್ಲಿ ಬರಬಹುದು, ಕುರಿ ಮೇಕೆಗಳಲ್ಲಿ, ಅದಲ್ಲದೆ ಹಂದಿಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಶ್ವಾನ ಅಥವಾ ನಾಯಿಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಒಂಟೆಗಳಲ್ಲಿ ಕೂಡ ಈ ರೋಗ ವರದಿಯಾಗಿದೆ. ಇದಷ್ಟೇ ಅಲ್ಲ, ಸಮುದ್ರದಲ್ಲಿರ್ತಕ್ಕಂಥ ಕೆಲವು ಸಸ್ತನಿಗಳಲ್ಲೂ ಸಹ, ಅಂದ್ರೆ ಈ ತಿಮಿಂಗಲ, ಡಾಲ್ಫಿನ್ ಅಥವಾ ಹಂದಿ ಮೀನು ಅಂತ ಹೇಳ್ತೀವಿ, ಅದು ಸೀಲ್ಗಳು, ಈ ತರ ಸಮುದ್ರದಲ್ಲಿರ್ತಕ್ಕಂಥ ಕೆಲವು ಸಸ್ತನಿಗಳು ಕೂಡ ಈ ರೋಗ ಕಂಡು ಬಂದಿದೆ. ಆದ್ರೆ ಈ ರೋಗ ಏನಪ್ಪಾ ಅಂದ್ರೆ ಪ್ರಾಣಿಗಳಲ್ಲಿ ಪ್ರೌಢಾವಸ್ಥೆಗೆ ಒಂದು ಬಂದಿರತಕ್ಕಂಥ ಜಾನುವಾರುಗಳಲ್ಲಿ ಕಾಣಿಸ್ತಕೊಳ್ಕೊಂತ ಸಂಭವ ಜಾಸ್ತಿ. ಒಂದು ಸೋಂಕು ಆದ್ರೂ ಕೂಡ ಮೆಚುರಿಟಿ ಅಥವಾ ಪ್ರೌಢಾವಸ್ಥೆ, ಸೆಕ್ಷುವಲ್ ಮೆಚುರಿಟಿ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಒಂದು ಪ್ರಾಣಿಗೆ ಬಂದ್ರೆ ಅದ ನಂತರನೇ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಆ ಸಂಭವನೇ ಜಾಸ್ತಿ. ಅಂದ್ರೆ ಅದು ಪ್ರಾಯಕ್ಕೆ ಬರಬೇಕು, ಪ್ರಾಯಕ್ಕೆ ಬಂದ ಹಂತದಲ್ಲಿ ಅಥವಾ ಬೆರೆಗೆ ಬರೋ ಹಂತದಲ್ಲಿ ಈ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಜಾನುವಾರುಗಳಲ್ಲಿ ಈ ರೋಗ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಯಾವೆಲ್ಲ ಗುಣಲಕ್ಷಣಗಳು ಗೋಚರಿಸುತ್ತೆ? ಸಾಮಾನ್ಯವಾಗಿ ಈ ರೋಗ ಏನಂದ್ರೆ ಒಮ್ಮೆಲೆ ಒಂದು ತೀವ್ರತರವಾಗಿ ಕಾಣಿಸ್ತಕ್ಕಂಥ ರೋಗ ಅಲ್ಲ, ತಾವು ಹೇಳಬೇಕು ಅಂದ್ರೆ ಒಂದು ಮೈಲ್ಡ್ ಆಗಿ ಕಾಣಿಸ್ಕೊಳ್ಳುತ್ತದು. ಸೊ ಆದ್ರೆ ರೋಗ ಕಾಣಿಸ್ಕೊಂಡ ತಕ್ಷಣ ಚಿನ್ನ ಕಾಣಿಸ್ಕೊಳ್ಬೇಕು ಅಂತಾನು ಇಲ್ಲ. ಈ ಅದು ಗರ್ಭಧರಿಸಿ ಕರು ಹಾಕುವ ಸಮಯದಲ್ಲಿ ಅಥವಾ ಕರು ಹಾಕೋದಕ್ಕೆ ಮುಂಚೆ ಗರ್ಭಧಾರಣೆ ಸಮಯದಲ್ಲಿ ಒಂದು ಕೊನೆಯ ಒಂದು 3 ತಿಂಗಳಲ್ಲಿ ಕಂದು ಹಾಕೋದ್ರ ಮುಖಾಂತರ ಇದು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ಬಹುದು. ಈ ಸೋಂಕಿತ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ 5 ತಿಂಗಳ ನಂತರ ಗರ್ಭಪಾತ ಆಗುತ್ತೆ ಒಂದು ಮುಖ್ಯವಾದ ಚಿಹ್ನೆ. ಒಂದ್ ವೇಳೆ ಆ ಗರ್ಭಪಾತ ಆಗ್ಲಿಲ್ಲ ಅಂದ್ರೆ ಪೂರ್ಣ ಗರ್ಭಾವಧಿ ಮುಗಿದ್ರೆ ಆ ಕರು ಹುಟ್ಟಬೇಕಾದ್ರೆ ಸತ್ತ ಕರು ಹುಟ್ಟೋ ಸಂಭವ ಇರುತ್ತೆ. ಆಮೇಲೆ ಸತ್ತೆ ಬೀಳದೆ ಇರತಕ್ಕಂಥದ್ದು, ಸಾಮಾನ್ಯ ಸತ್ತೆ ಬಿದ್ದೋಗ್ಬೇಕಲ್ವಾ ಕರು ಹಾಕದ್ಮೇಲೆ, ಸತ್ತೆ ಬೀಳದೆ ಹಾಗೆ ಉಳ್ಕೊಳ್ಳೋದು, ಅದು ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಗರ್ಭಕೋಶದಲ್ಲಿ ಗಲೀಜು ತುಂಬಿಕೊಳ್ಳೋದು, ಕಿವು ತುಂಬಿಕೊಳ್ಳೋದು, ಸೊ ಅದು ಕೂಡ ಒಂದು ಚಿಹ್ನೆ ಆಗುತ್ತೆ. ಆಮೇಲೆ ಈ ಒಂದು ಗರ್ಭಸ್ರಾವ ಏನ್ ಬರುತ್ತೆ, ಆ ಗರ್ಭಸ್ರಾವ ಸುಮಾರು ದಿವಸ ಹಾಗೆ ಅದನ್ನು ಕಂಟಿನ್ಯೂ ಆಗ್ತಾ ಹೋಗೋದು ಗರ್ಭದಿಂದ ಬರೋದಕ್ಕೆ ಸೋರೋದಕ್ಕೆ. ಸೊ ಈ ಎಲ್ಲ ಒಂದು ಚಿಹ್ನೆಗಳು ಅದು ಕಾಣಿಸ್ಕೋಬಹುದು. ಆಮೇಲೆ ಕೆಲವೊಮ್ಮೆ ಕೀಲುಗಳಲ್ಲಿ, ಜಾಯಿಂಟ್ ಅಂತ ಏನ್ ಹೇಳ್ತೀವಿ, ಕೀಲುಗಳು ಊತ ಬರೋದು, ನೋವು ಕಾಣಿಸ್ಕೊಳ್ಳೋದು, ನೀರು ತುಂಬಿಕೊಳ್ಳೋದು, ಈ ತರ ಕೂಡ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇದಲ್ಲದೆ ಗಂಡು ಪ್ರಾಣಿಗಳಲ್ಲಿ ವೃಷಣಗಳು, ಬೀಜ ಅಂತ ಏನ್ ಹೇಳ್ತೀವಿ, ಆ ವೃಷಣಗಳ ಊತ ಕಾಣಿಸ್ಕೊಳ್ತಕ್ಕಂಥದ್ದು, ಅವುಗಳಲ್ಲೂ ಕೂಡ ಕಾಲುಗಳಲ್ಲಿ ಗಂಟು ಅಂದ್ರೆ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಇದು ಈ ಸಾಮಾನ್ಯವಾಗಿ ಇದರಲ್ಲಿ ಕಂಡು ಬರ್ತಕ್ಕಂಥ ರೋಗ ಲಕ್ಷಣಗಳು. ಕಂದು ರೋಗ ಅನ್ನುವಂಥದ್ದು ಹೇಗೆಲ್ಲ ಹರಡತಕ್ಕಂಥ ಸಾಧ್ಯತೆ ಇರುತ್ತೆ? ಹೌದು, ಇದು ತಿಳ್ಕೊಳ್ಬೇಕಾದಂತ ಒಂದು ಮುಖ್ಯವಾದ ವಿಷಯ. ಯಾಕೆಂದ್ರೆ ಒಂದು ರೋಗ ಹೇಗಡತ್ತೆ ಅಂತ ತಿಳ್ಕೊಂಡ್ರೆ ಅದನ್ನ ತಡೆಗಟ್ಟೋದು ಕೂಡ ಎಲ್ಲರೂ ಕೂಡ ಸಹಕಾರ ನೀಡಬಹುದು. ಈ ಸಾಮಾನ್ಯವಾಗಿ ಈ ರೋಗ ಏನಂದ್ರೆ ರೋಗಾಣುವಿಂದ ಕಲುಷಿತ ಆಗಿರತಕ್ಕಂಥ ಆಹಾರ, ಮೇವು, ನೀರು ಇದರಿಂದ ಹರಡ್ತಕ್ಕಂಥದ್ದು, ಅದನ್ನ ತಿನ್ನೋದ್ರಿಂದ, ಅದನ್ನ ಸಂಪರ್ಕ ಹೊಂದೋದ್ರಿಂದ ಈ ತರ ಹರಡ್ತಕ್ಕಂಥದ್ದು. ಏನು ಸೋಂಕಿತ ಅಥವಾ ಈ ರೋಗಾಣು ಹೇಗೆ ಕಲುಷಿತ ಆಗ್ಬೋದು ಆಹಾರದಲ್ಲಿ, ಮೇವಿನಲ್ಲಿ, ನೀರಿನಲ್ಲಿ ಅಂದ್ರೆ, ನಾನು ಆಗ್ಲೇ ಹೇಳಿದೆ ಗರ್ಭಪಾತ ಆಗತ್ತೆ ಅಥವಾ ಕಂದ ಹಾಕುತ್ತೆ ಅಂತ. ಸೊ ಸೋಂಕಿತ ಒಂದು ಪ್ರಾಣಿಯ ಗರ್ಭಸ್ರಾವದಿಂದ, ಆ ಗರ್ಭದಿಂದ ಏನ್ ಬರುತ್ತೆ ಡಿಸ್ಚಾರ್ಜ್ ಆ ಸ್ರಾವದಿಂದ ಅಥವಾ ಗಂಜಲದಿಂದ ಅಥವಾ ಮೂತ್ರದಿಂದ, ಅದಲ್ಲದೆ ಕಂದು ಹಾಕಿದ ಕರುವಿಂದ ಕೂಡ, ಕರುವಿಂದ ಮತ್ತೆ ಆ ಸತ್ತೆ ಏನ್ ಬರುತ್ತೆ ಆ ಕರುವಿನ ಸುತ್ತ ಇರತಕ್ಕಂತ ಒಂದು ಪದರ ಸತ್ತೆ ಅದು, ಅದರಿಂದ ಅಥವಾ ಇದೇ ಯಾವುದೇ ಟಿಶ್ಯೂ ಅಥವಾ ಅಂಗಾಂಶಗಳಿಂದ, ಅದಲ್ಲದೆ ಒಂದು ಸೋಂಕಿತ ಪ್ರಾಣಿ ಹಸಿ ಮಾಂಸದಿಂದ ಕೂಡ ಈ ರೋಗ ಹರಡಬಹುದು ಯಾವುದೇ ಒಂದು ವ್ಯಕ್ತಿಗೆ ಅಥವಾ ಪ್ರಾಣಿಗಳಿಗೆ. ಸೊ ಎಲ್ಲದರ ಮುಖಾಂತರ ಮನುಷ್ಯಗೂ ಬರಬಹುದು, ಪ್ರಾಣಿಗಳಿಗೂ ಬರಬಹುದು. ಇದಲ್ಲದೆ ಕೃತಕ ಗರ್ಭಧಾರಣೆಯಿಂದ ಕೂಡ ಹರಡಬಹುದು. ಅಂದ್ರೆ ನಾನು ಹೇಳಿದೆ ಗಂಡು ಪ್ರಾಣಿಗಳು ಕಾಣಿಸ್ಕೊಂಡ್ರೆ ಅಥವಾ ವೀರ್ಯದಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಹರಿದು ಬರುತ್ತೆ. ಸೊ ಹಾಗಿರ್ಬೇಕಾದಾಗ ಕೃತಕ ಗರ್ಭಧಾರಣೆಗೆ ಅಂತ ವೀರ್ಯನ ಉಪಯೋಗಿಸಿದ್ರೆ ಈ ಒಂದು ಸಂಭವ ನಮ್ಮಲ್ಲಿ ಇರೋದಿಲ್ಲ. ಯಾಕಂದ್ರೆ ಕೃತಕ ಗರ್ಭಧಾರಣೆಗೆ ಏನು ವೀರ್ಯನ ಸಂಗ್ರಹಣ ಮಾಡ್ತಾರೆ ಅದನ್ನ ಉಪಯೋಗಿಸ್ತಕ್ಕಂಥ ಹೋರಿ ಅಥವಾ ಕೋಣಗಳನ್ನ ಆಗ್ಲೇ ಪರೀಕ್ಷೆಗೆ ಒಳಪಡಿಸಿ ಕಂದು ರೋಗ ಇಲ್ಲ ಅಂತ ಖಚಿತಪಡಿಸಿಕೊಂಡ ಮೇಲೇನೆ ಆ ಕೇಂದ್ರಗಳಲ್ಲಿ ಅದನ್ನ ವೀರ್ಯ ಸಂಗ್ರಹಣೆಗೆ ಬಳಸ್ತಾರೆ. ಅದರಿಂದ ಸಂಭವ ಇರಲ್ಲ, ಬಟ್ ಇದು ಒಂದು ಸಂಭವ ಇರುತ್ತೆ. ಅದಲ್ಲದೆ ಈ ಕೆಲವು ಕಡೆ ಗೊತ್ತಿರ್ಬೋದು, ಊರುಗಳಲ್ಲಿ ಮನೆಯಲ್ಲೆಲ್ಲ ಹೋರಿ ಹತ್ಸೋದು ಅಥವಾ ಕೋಣ ಹತ್ಸೋದು ಅಂತ ಮಾಡ್ತಾರೆ. ಅಂದ್ರೆ ನೈಸರ್ಗಿಕವಾಗಿ ಲೈಂಗಿಕ ಸಂಪರ್ಕನ ಏರ್ಪಡಿಸೋದು. ಸೊ ಅಂತ ಒಂದು ವೇಳೆ ಈ ಹೋರಿ ಅಥವಾ ಕೋಣಕ್ಕೆ ಏನಾದರೂ ಕಂದುರೋಗ ಇದ್ದಂತ ಪಕ್ಷದಲ್ಲಿ ಅದು ನೆಕ್ಸ್ಟ್ ಅದರಿಂದ ಗರ್ಭಧರಿಸತಕ್ಕಂತ ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಕೂಡ ಈ ರೋಗ ಕಾಣಿಸ್ಕೊಳ್ಬಹುದು. ಅದ್ರ ಜೊತೆಗೆ ಗರ್ಭದಲ್ಲಿ ಏನಾದರೂ ಕರು ಇದ್ದಾಗ ಸೋಂಕಾದ್ರೆ ಕರುಗೂ ಕೂಡ ಬರಬಹುದು. ಆದ್ರೆ ಈ ಕರುಗ್ ಬಂದ್ರೆ ಅಂತ ಒಂದು ಭಯಪಡಬೇಕಾಗಿಲ್ಲ, ಯಾಕಂದ್ರೆ ಆ ಕರುಗಳಲ್ಲಿ ಬಂದಂತ ರೋಗ ಜಾಸ್ತಿ ರೋಗ ಕಾಣಿಸ್ಕೊಳ್ಳಲ್ಲ, ಚಿಹ್ನೆಗಳೇನು ಕಾಣಿಸ್ಕೊಳ್ಳಲ್ಲ. ಸ್ವಲ್ಪ ದಿವಸದ ಮಟ್ಟಿಗೆ ಬ್ಯಾಕ್ಟೀರಿಯಾ ದೇಹದಲ್ಲಿದ್ದು ಅದು ಹಾಗೇನೆ ಕರು ಅದರಿಂದ ಹೊರಗೆ ಬರೋ ಚಾನ್ಸ್ ಇರುತ್ತೆ, ಏನು ತಂದ ತೊಂದರೆ ಆಗಲ್ಲ. ಸೊ ಅದಲ್ಲದೆ ಪ್ಯಾಶ್ಚರೀಕರಿಸದೆ ಅಥವಾ ಕುದಿಸದೆ ಹಾಲನ್ನು ಉಪಯೋಗಿಸಿದ್ರೆ, ಸೋಂಕಿತ ಪ್ರಾಣಿಯಿಂದ ಅಥವಾ ಹಸುವಿನಿಂದ ಎಮ್ಮೆಯಿಂದ ಹಾಲನ್ನು ಉಪಯೋಗಿಸಿದ್ರೆ ಆವಾಗ ಈ ರೋಗ ಬರೋ ಸಂಭವ ಇರುತ್ತೆ. ಅಥವಾ ಸರಿಯಾಗಿ ಕುದಿಸದೆ ಪ್ಯಾಶ್ಚರೀಕರಿಸದೆ ಅಂತ ಹಾಲಿಂದ ಯಾವ್ದಾದ್ರು ಹಾಲಿನ ಉತ್ಪನ್ನಗಳನ್ನು ತಯಾರಿಸಿದ್ರೆ ಅವಾಗ ಕೂಡ ಈ ರೋಗ ಬರುವ ಸಂಭವ ಇರುತ್ತೆ. ಮನುಷ್ಯರಲ್ಲಿ ಸಾಮಾನ್ಯವಾಗಿ ಎಂಥವ್ರಿಗೆ ಈ ಕಂದುರೋಗ ಅನ್ನುವಂಥದ್ದು ಬರಬಹುದು, ಮನುಷ್ಯರಲ್ಲಿ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ? ಮನುಷ್ಯರಲ್ಲಿ ನಾನು ಆಗ್ಲೇ ಹೇಳಿದೆ ಪ್ರಾಣಿಯಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗ ಅಂತ. ಸೊ ಹಾಗಿದ್ರೆ ಯಾವ ತರದ ಮನುಷ್ಯರಲ್ಲಿ ಅಥವಾ ಯಾವ ತರದ ಜನಗಳಲ್ಲಿ ಇದು ಬರ್ತಕ್ಕಂಥ ಅಪಾಯ ಹೆಚ್ಚು ಅಂತ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಇದು ಸಾಮಾನ್ಯವಾಗಿ ಜಾನುವಾರುಗಳೊಂದಿಗೆ ಅಥವಾ ಪ್ರಾಣಿಗಳೊಂದಿಗೆ ನೇರ ಸಂಪರ್ಕ ಹೊಂದಿರತಕ್ಕಂಥ ಜಾನುವಾರು ಮಾಲೀಕರಾಗ್ಬೋದು, ಅವುಗಳನ್ನ ನೋಡ್ಕೊಳ್ತಕ್ಕಂಥವ್ರಾಗ್ಬೋದು, ಅಥವಾ ಪಶುವೈದ್ಯಕೀಯ ಸಿಬ್ಬಂದಿ ಡಾಕ್ಟರ್ಗಳಾಗ್ಬೋದು, ಅಥವಾ ಅವ್ರಿಗೊಂದು ಬೆಂಬಲವಾಗಿ ನಿಂತಿರ್ತಕ್ಕಂಥ ತಾಂತ್ರಿಕ ಅರತಾಂತ್ರಿಕ ಸಿಬ್ಬಂದಿಗಳಾಗ್ಬೋದು, ಅವುಗಳಲ್ಲಿ ಬರೋ ಸಂಭವ ಜಾಸ್ತಿ. ಹಾಗೇನೆ ವಧಾಗಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಮಾಂಸಕ್ಕಾಗಿ ಪ್ರಾಣಿಗಳ ವಧೆಗಳನ್ನ ಮಾಡ್ತಕ್ಕಂಥ ಸ್ಥಳಗಳಲ್ಲಿ, ಸೊ ಆ ವಧಾಗಾರಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವ್ರಿಗೆ, ಅದಲ್ಲದೆ ಈ ಲ್ಯಾಬೊರೇಟರಿಸ್ನಲ್ಲಿ ಕೆಲಸ ಮಾಡ್ತಾರಲ್ಲ, ಕಂದುರೋಗ ನಿರ್ಣಯ ಪರೀಕ್ಷೆಯಲ್ಲಿ ತೊಡಗಿರ್ತಕ್ಕಂಥ, ಯಾಕಂದ್ರೆ ಅವರ ಮಾದರಿಗಳನ್ನ ಸ್ಯಾಂಪಲ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅಂತ ಒಂದು ಸಿಬ್ಬಂದಿಗಳಲ್ಲಿ, ಈ ಎಲ್ಲ ಒಂದು ತರದ ಒಂದು ಸಿಬ್ಬಂದಿ ಅಥವಾ ಮನುಷ್ಯರಲ್ಲಿ ರೋಗ ಬರ್ತಕ್ಕಂಥ ಅಪಾಯ ಜಾಸ್ತಿ ಇರುತ್ತೆ. ಈ ಕಂದುರೋಗ ಕಾಣಿಸ್ಕೊಂಡಂತಹ ಜಾನುವಾರುಗಳನ್ನ ನಾವು ಹೇಗೆ ನಿರ್ವಹಣೆಯನ್ನ ಮಾಡಬೇಕು, ರೈತರು ಹೇಗೆ ಏನೆಲ್ಲ ಮಾಡಬೇಕಾಗುತ್ತೆ? ಇದು ಅಷ್ಟೇ, ನಮ್ಮ ರೈತರು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂತ ವಿಚಾರ. ಕಂದುರೋಗದ ಆಗ್ಲಿ ಲಕ್ಷಣಗಳ ಬಗ್ಗೆ ಸಾಕಷ್ಟು ಹೇಳಿದೆ ನಿಮಗೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಗರ್ಭಧರಿಸತಕ್ಕಂತ ಹಸು ಅಥವಾ ಎಮ್ಮೆ 5ನೇ ತಿಂಗಳ ನಂತರ ಕಂದು ಹಾಕಿದ್ದು ಕಂಡು ಬಂದ್ರೆ ಅದು ಕಂದುರೋಗದಿಂದ ಇರಬಹುದೇನೋ ಅಂತ ಒಂದು ಶಂಕೆಯನ್ನ ಇಟ್ಕೊಂಡು ನಾವು ಅದಕ್ಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ. ಮೊದಲನೇದಾಗಿ ಆತರ ಒಂದು ಯಾವ್ದಾದ್ರೂ ಕಂದು ಹಾಕಿದ್ರೆ 5ನೇ ತಿಂಗಳ ನಂತರ ಆ ಒಂದು ಜಾನುವಾರವನ್ನ ಇತರೆ ಒಂದು ಜಾನುವಾರುಗಳಿಂದ ಬೇರ್ಪಡಿಸಬೇಕು, ಯಾಕಂದ್ರೆ ಅದರಿಂದ ತಕ್ಷಣ ರೋಗ ಹರಡದಂಗೆ ಮಾಡ್ತಕ್ಕಂಥ ಕ್ರಮ ಅದು. ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು, ವೈದ್ಯರಿಗೆ ತೋರಿಸಬೇಕಾಗತ್ತೆ. ಅದರ ನಂತರ ಕಂದು ಹಾಕ್ಬಿಟ್ಟಿದ್ದೆ, ಇವಾಗ ಕಂದು ಹಾಕಿದಾಗ ಕಂದು ಹಾಕಿದ ಕರು, ಅದ್ರ ಸತ್ತೆ, ಅದು ಹಾಸಿರ್ತಕ್ಕಂಥ ಹುಲ್ಲು, ಮೇವು, ಇವುಗಳನ್ನೆಲ್ಲ ನಾನು ಹೇಳದೆ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಕಲುಷಿತ ಆಗ್ತಕ್ಕಂಥ ಸಂಭವ ಇರುತ್ತೆ ಅಂತ. ಅದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಒಂದು ಪಾತ್ರೆ ಅಥವಾ ಕಂಟೈನರ್ ನಲ್ಲಿ ತುಂಬಿಕೊಂಡು ಅದನ್ನ ಸುಡೋದ್ರ ಮುಖಾಂತರ ಆ ಒಂದು ಸೋಂಕನ್ನ ನಿವಾರಣೆ ಮಾಡಬಹುದು. ಸುಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಕನಿಷ್ಠ 4 ಅಡಿ ಆಳದ ಒಂದು ಗುಂಡಿ ತೆಗೆದು ಚೆನ್ನಾಗಿ ಸುಣ್ಣದ ಪುಡಿನ ಹರಡಿ ಮಿಶ್ರ ಮಾಡಿ ಅದನ್ನ ವಿಲೇವಾರಿ ಮಾಡಬಹುದು, ಆ ಗುಂಡಿನಲ್ಲಿ ಹಾಕಿ ವಿಲೇವಾರಿ ಮಾಡಬಹುದು. ಆಮೇಲೆ ಅದರಿಂದ ಬರ್ತಕ್ಕಂಥ ಸಗಣಿ ಅಥವಾ ಗಂಜಲ, ಒಂದು ಸೋಂಕಿತ ಜಾನುವಾರಿಂದ ಬರ್ತಕ್ಕ ಸಗಣಿ ಗಂಜಲನ ಬೇರೆ ಜಾಗದಲ್ಲಿ ಹಾಕಿ ಉಪಯೋಗಿಸದೆ ಅದನ್ನ ಹಾಗೆ ಸ್ವಾಭಾವಿಕವಾಗಿ ಕೊಳೆಯುವಂತೆ ಮಾಡಿ ಒಂದು ವರ್ಷದವರೆಗೂ ಬಿಟ್ಟರೆ ಸೊ ಅದರಿಂದ ರೋಗಾಣುಗಳು ಬೇರೆ ಕಡೆ ಹರಡಲ್ಲ. ಅದೇ ತರ ಕಂದು ಹಾಕಿರೋ ಜಾಗ ಏನಿರುತ್ತೆ, ಆ ರಾಸುಗಳು ಓಡಾಡಿದ ಜಾಗ, ಕಟ್ಟಾಕಿದ ಜಾಗ, ಈ ತರದ್ದೆಲ್ಲನ್ನು 1-2 ಒಂದು ಕಾಸ್ಟಿಕ್ ಸೋಡಾ, ಸಾಮಾನ್ಯವಾಗಿ ಗೊತ್ತಿರುತ್ತೆ ಕಾಸ್ಟಿಕ್ ಸೋಡಾ ಅಥವಾ ಯಾವುದೇ ಒಂದು ಸೋಂಕು ನಿವಾರಕ ಆಗ್ಬೋದು, ಫಿನೈಲ್ ದ್ರಾವಣಗಳನ್ನ ಉಪಯೋಗಿಸ್ತೀವಿ, ಫಾರ್ಮಲಿನ್ ಉಪಯೋಗಿಸ್ತೀವಿ, ಹೈಪೋಕ್ಲೋರೈಡ್ ಅಂತ ಉಪಯೋಗಿಸ್ತೀವಿ. ಏನಿಲ್ಲ ಅಂದ್ರೆ ಮನೆಯಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಇರುತ್ತೆ, 10% ಬ್ಲೀಚಿಂಗ್ ಪುಡಿಯ ದ್ರಾವಣವನ್ನ ಮಾಡಿಕೊಂಡು ಅಥವಾ 5% ಫಾರ್ಮಲಿನ್ ದ್ರಾವಣವನ್ನ ಮಾಡಿಕೊಂಡು ಅಥವಾ 4% ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನ ಯಾರು ಸಿಗುತ್ತೋ ಅದು ಅಥವಾ 5% ಫಿನೈಲ್ ದ್ರಾವಣವನ್ನ ಮಾಡಿಕೊಂಡು ಫಿನೈಲ್ ಅಥವಾ ಬ್ಲೀಚಿಂಗ್ ಪೌಡರ್ ಅಂತೂ ಇದ್ದೇ ಇರುತ್ತೆ, ಇದನ್ನ ಮಾಡಿಕೊಂಡು ಆ ಸ್ಥಳನ ಶುಚಿಗೊಳಿಸಿ ಇದೇ ದ್ರಾವಣಗಳನ್ನ ಕೂಡ ನೀವು ಆ ಒಂದು ಸೋಂಕಿತ ಬಂದು ಹಾಕಿರ್ತಕ್ಕಂಥ ಕರು, ಸತ್ತೆ, ಹಾಸು ಹುಲ್ಲು, ಮೇವು ಇದನ್ನ ನೆನೆಸೋದಕ್ಕೆ ಕೂಡ ಉಪಯೋಗಿಸಬಹುದು. ಹಾಗೆ ನೆನೆಸಬೇಕಾದ್ರೆ ಕನಿಷ್ಠ 1 ಗಂಟೆಗಳ ಕಾಲ ನೆನೆಸಿ ನಂತರ ವಿಲೇವಾರಿ ಮಾಡಬೇಕಾಗುತ್ತೆ. ಯಾವ್ದಾದ್ರೂ ಒಂದು ಪ್ರಾಣಿಯಲ್ಲಿ ರೋಗ ಕಾಣಿಸ್ತು ಅಂತ ಹೇಳಿದ್ರೆ ಬೇರೆ ಪ್ರಾಣಿಗಳಿಂದ ಅದನ್ನ ಬೇರ್ಪಡಿಸಿ ಇಡಬೇಕು ಅಂತ ಹೇಳಿ ತಾವು ಹೇಳಿದ್ರಿ, ಎಷ್ಟು ದೂರದಲ್ಲಿ ಇಡಬೇಕು ಮತ್ತೆ ಹೇಗೆ ಇಡಬೇಕು? ಎಷ್ಟು ದೂರದಲ್ಲಿ ಅದಕ್ಕೆ ನೇರವಾಗಿ ಸಂಪರ್ಕ ಬರಬಾರದು, ನೇರವಾದ ಸಂಪರ್ಕ ಬರಬಾರದು. ಬೇರೆ ಕೊಠಡಿ ವ್ಯವಸ್ಥೆ ಇದ್ರೆ, ಅದು ಮನೆ ಮುಂದೆ ಒಂದು ಕಟ್ ಆಗ್ತಾ ಇದ್ರೆ, ಮನೆ ಹಿಂದೆ ಇನ್ನೊಂದು ಮತ್ತೊಂದು, ಅಥವಾ ಹೊಲದಲ್ಲಿ ಬೇರೆ ಜಾಗ ಇದ್ರೆ, ಗದ್ದೆನಲ್ಲಿ ಬೇರೆ ಕಡೆ ಇದ್ರೆ, ಅವ್ರ ಫಾರ್ಮ್ಗಳಲ್ಲಿ ಗದ್ದೆ ಹತ್ರ ಬೇರೆ ತೋಟ ಮಾಡ್ಕೊಂಡಿದ್ರೆ ಅಂತ ಕಡೆ ಕಟ್ ಹಾಕೊಂಡ್ರೆ ಇನ್ನೂ ಬಹಳ ಒಳ್ಳೇದು. ನೇರವಾಗಿ ಅದಕ್ಕೆ ಸಂಪರ್ಕ, ಅದರದ್ದು ಸಗಣಿ ಗಂಜಲ, ಅದರ ಗರ್ಭಸ್ರಾವ, ಯಾವುದು ಕೂಡ ನೇರವಾಗಿ ಮತ್ತೊಂದು ಜಾನುವಾರು ಸಂಪರ್ಕ ಬರಬಾರದು. ಸೊ ಆ ತರ ಅದನ್ನ ನಿರ್ವಹಿಸ್ಕೋಬೇಕಾಗುತ್ತೆ. ದೈಹಿಕವಾಗಿ ಅವು ಒಟ್ಟುಗೂಡಬಾರದು, ನೇರವಾಗಿ ಸಂಪರ್ಕ, ಮೈಗೆ ಮೈ ತಾಕದ ಹಾಗೆ ಅದನ್ನ ನೋಡ್ಕೊಳ್ಳುವಂಥದ್ದು ಹೆಚ್ಚು ಮುಖ್ಯ ಅನ್ನುವಂಥದ್ದು. ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಈ ರೋಗ ಬರದ ಹಾಗೆ ಹೇಗೆ ತಡೆಗಟ್ಟಬಹುದು? ಅದಕ್ಕೂ ಮುಂಚೆ ಒಂದು ವಿಚಾರ ಹೇಳ್ಕೊಬಿಡ್ತೀನಿ, ರೋಗ ಪತ್ತೆ ಹಚ್ಚೋದ್ರ ಬಗ್ಗೆ. ರೋಗ ಪತ್ತೆ ಹಚ್ಚೋದ್ರ ಬಗ್ಗೆ ರೋಗ ಪರೀಕ್ಷೆಗೆ ಕೆಲವು ಟೆಸ್ಟ್ಗಳನ್ನು ಮಾಡ್ತಾರೆ. ಸೊ ಅದರಲ್ಲಿ ಏನಂತಂದ್ರೆ, ಈಗ ಹಾಲಿನ ಮಾದರಿಗಳನ್ನ ಡೈರಿಗಳಲ್ಲಿ, ನಿಮ್ಗೆ ಗೊತ್ತು, ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕ್ಯಾನ್ಗಳಲ್ಲಿ ಹಾಲುಗಳನ್ನ ಸಂಗ್ರಹಿಸ್ತಾರೆ. ಆ ಹಾಲು ಕ್ಯಾನ್ಗಳು ಬಂದು ಶೀತಲೀಕರಣ ಅಥವಾ ಚಿಲ್ಲಿಂಗ್ ಸೆಂಟರ್ಸ್ ಬರುತ್ತೆ. ಸೊ ಅಲ್ಲಿ ಬಂದಾಗ ಕ್ಯಾನ್ಗಳಲ್ಲಿ ಹಾಲುಗಳನ್ನ ಮಾದರಿಗಳನ್ನ ತೆಗೆದುಕೊಂಡು ಕಂದುರೋಗಕ್ಕೆ ಪರೀಕ್ಷೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಸೊ ಒಂದು ವೇಳೆ ಅಲ್ಲಿ ಏನಾದ್ರೂ ಅದಕ್ಕೆ ಪಾಸಿಟಿವ್ ಕಂದುರೋಗ ಇದೆ ಅಂತ ಪತ್ತೆ ಹಚ್ಚಿದ್ರೆ, ಅದರ ಜಾಡನ್ನ ಹಿಡಿದು ಯಾವ ಬೀದಿನಲ್ಲಿ ಅಥವಾ ಯಾವ ಊರಿನಲ್ಲಿ ಇದೆ ಅಂತ ಪತ್ತೆ ಹಚ್ಚಿ, ಅಲ್ಲಿಂದ ಒಂದಷ್ಟು ಹಸುಗಳು ಅಥವಾ ಎಮ್ಮೆಗಳು ಅಲ್ಲಿದ್ರೆ ಅವುಗಳಿಂದ ಒಂದು ತಿಳಿರಕ್ತ ಮಾದರಿ ಅನ್ನ ತಗೊಂಡು ಅದನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಇದು ಕಂದುರೋಗ ಪತ್ತೆ ಹಚ್ಚೋದ್ರ ಬಗ್ಗೆ. ಇನ್ನು ತಾವು ಕೇಳಿದಾಗೆ ಕಂದುರೋಗದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಇದು ನಾನು ಆಗ್ಲೇ ಹೇಳಿದೆ, ಜಾನುವಾರುಗಳಿಂದ ಮನುಷ್ಯರಿಗೆ ಬರ್ತಕ್ಕಂತ ರೋಗ. ಮನುಷ್ಯರಲ್ಲಿ ಒಂದು ವೇಳೆ ರೋಗನ ತಡೆಗಟ್ಟಬೇಕು ಅಂದ್ರೆ ಮುಖ್ಯವಾಗಿ ಜಾನುವಾರುಗಳಲ್ಲಿ ಅಥವಾ ಪ್ರಾಣಿಗಳ ರೋಗ ತಡೆಗಟ್ಟಬೇಕು. ಅದರಿಂದ ಮಾತ್ರ ಮನುಷ್ಯ ತಡೆಗಟ್ಟಕ್ ಸಾಧ್ಯ. ಮತ್ತೆ ಜಾನುವಾರುಗಳ ರೋಗ ಹೇಗಡತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಸೊ ಅದ್ರ ಬಗ್ಗೆ ಬೇರೆಯವ್ರಿಗೂ ಅರಿವು ಮೂಡಿಸಬೇಕಾಗತ್ತೆ. ಈಗಾಗಲೇ ಇಲಾಖೆಯಿಂದ ಆ ಕಾರ್ಯ ನಡೀತಾ ಇದೆ. ಅದ್ರ ಜೊತೆಗೆ ರೈತರು ತಿಳ್ಕೊಂಡಂತವ್ರು ಬೇರೆಯವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕಾಗತ್ತೆ. ಮತ್ತೆ ಹರಡೋದನ್ನ ತಡಿಬೇಕಾಗತ್ತೆ. ಮತ್ತೆ ಇದಕ್ಕಾಗಲೇ ಲಸಿಕೆ ಲಭ್ಯ ಇದೆ, ಲಸಿಕೆ ಕಾರ್ಯಕ್ರಮ ಕೂಡ ಇದೆ. ಆ ಲಸಿಕೆ ಹಾಕ್ಸೋದ್ರ ಬಗ್ಗೆ ಗಂಭೀರತೆಯನ್ನ ಹೊಂದಬೇಕಾಗತ್ತೆ ನಾವು, ಬೇರೆಯವರಲ್ಲೂ ಗಂಭೀರತೆಯನ್ನ ಮೂಡಿಸಬೇಕಾಗತ್ತೆ. ಮತ್ತೆ ಹಾಲನ್ನ ಕುದಿಸಿ ಉಪಯೋಗಿಸೋದ್ರಿಂದ, ಪ್ಯಾಶ್ಚರೀಕರಿಸಿ ಬಳಸೋದ್ರಿಂದ, ಮತ್ತೆ ಕುದಿಸಿದ ಮತ್ತು ಪ್ಯಾಶ್ಚರೀಕರಿಸಿದ ಹಾಲನ್ನ ಹಾಲಿನ ಉತ್ಪನ್ನಗಳಿಗೆ ಉಪಯೋಗಿಸೋದ್ರಿಂದ ಅದ್ರ ಬಗ್ಗೆ ಕೂಡ ಅರಿವನ್ನ ಮೂಡಿಸಬೇಕಾಗತ್ತೆ ಕಂದುರೋಗ ನಿಯಂತ್ರಣ ಮಾಡೋದಕ್ಕೆ. ನಾನು ಆಗ್ಲೇ ಹೇಳಿದೆ, ಕಂದು ಹಾಕಿದ ಸಂದರ್ಭದಲ್ಲಿ ಸರಿಯಾಗಿ ವಿಲೇವಾರಿ ಮಾಡಬೇಕು ಅಂತ. ಕಂದು ಹಾಕಿದ ಕರು ಆಗ್ಬೋದು, ಗರ್ಭಸ್ರಾವ, ಸತ್ತ, ಇದನ್ನೆಲ್ಲ ಅದನ್ನೆಲ್ಲ ಶುಚೀಕರಣಗೊಳಿಸೋದು, ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡುವಂತದ್ದು, ಕ್ರಿಮಿನಾಶಗಳನ್ನ ಹಾಕ್ತಕ್ಕಂಥದ್ದು, ಅದನ್ನು ಕೂಡ ಬಗ್ಗೆ ಅದ್ರ ಬಗ್ಗೆ ಕೂಡ ಅರಿವು ಮೂಡಿಸಬೇಕಾಗತ್ತೆ. ಮತ್ತೆ ಸೋಂಕಿತ ಜಾನುವಾರನ ಯಾವುದೇ ಕಾರಣಕ್ಕೆ ಮಾರ್ಬಿಡಬೇಡಿ ಅಂತ, ಡಿಸ್ಟ್ರೆಸ್ ಸೇಲ್ ಅಂತ ಹೇಳ್ತೀವಿ. ಸೊ ಅದನ್ನ ತಪ್ಪಿಸ್ಕೊಳ್ಳೋಕ್ಕಾದ್ರಿಂದ, ಮಾರೋದ್ರಿಂದ ಅದಕ್ಕೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅದ್ರ ಬದಲು ಬೇರ್ಪಡಿಸಿ ಅದನ್ನ ಸಾಕಬೇಕು. ಸಾಕೋದಕ್ಕೆ ಒಂದು ವೇಳೆ ಸಾಧ್ಯ ಆಗದಂದ್ರೆ ಹತ್ತಿರದ ಗೋಶಾಲೆಗೆ ಬಿಟ್ಟು ಅದ್ರ ತಿಳಿಸಿ ಅವರಿಗೆ ಕಂದುರೋಗ ಇದೆ ಅಂತೇಳಿ ತಿಳಿಸಿ ಅದನ್ನ ಬಿಡಬೇಕಾಗತ್ತೆ. ಇದ್ರ ಬಗ್ಗೆ ಜನರಲ್ಲಿ ನಾವು ಅರಿವನ್ನ ಮುಖ್ಯವಾಗಿ ಮೂಡಿಸಬೇಕಾಗತ್ತೆ. ಒಂದು ಸಾರಿ ಒಂದು ಪ್ರಾಣಿಗೆ ರೋಗ ಬಂತು ಅಂತ ಹೇಳಿದ್ರೆ ಎಷ್ಟು ದಿವಸಗಳವರೆಗೆ ಅದು ಬಳಲತಕ್ಕಂತ ಸಾಧ್ಯತೆ ಇರುತ್ತೆ? ಅದು ಎರಡು ತರ ನೋಡಬೇಕಾಗತ್ತೆ. ಈಗ ಸೋಂಕು ಆಗತ್ತೆ, ಸೋಂಕಾದ್ರೆ ಏನು ಅಂತ ಏನು ಜಾಸ್ತಿ ಅಂತ ಲಕ್ಷಣ ಕಾಣಿಸ್ಕೊಳ್ಳದೆ ಅದು ಗರ್ಭಧಾರಣೆ ಆದಾಗ ಕಂದು ಹಾಕಿದಾಗ ಅವಾಗ ಅಪಾಯ ಹೆಚ್ಚು. ಯಾಕಂದ್ರೆ ಕಂದು ಹಾಕ್ಬೇಕಾದ್ರೆ ಕಂದು ಹಾಕಿದ್ದು ಕರು ಮುಖಾಂತರ, ಸತ್ತ ಕರು ಮುಖಾಂತರ, ಗರ್ಭಸ್ರಾವದ ಮುಖಾಂತರ, ಸತ್ತೆ ಮುಖಾಂತರ ಈ ರೋಗಾಣುಗಳು ಹರಡೋದ್ರಿಂದ ಆ ಸಮಯದಲ್ಲಿ ಅದು ಬೇರೆಯವ್ರಿಗೆ ಹರಡೋದಕ್ಕೆ ಸಾಧ್ಯ ಆಗೋದ್ರಿಂದ ಸೊ ಆಗ ಅದು ಅಂದ್ರೆ ಅಲ್ಲಿವರೆಗೂ ಅಂತದೇನು ಅದರಿಂದ ಅಪಾಯ ಇರಲ್ಲ, ಅಲ್ಲಿ ಆ ಸಮಯದಲ್ಲಿ ಅಪಾಯ ಆಗುತ್ತೆ. ಹಾಗೆ ಕೆಲವಾರು ವರ್ಷಗಳವರೆಗೆ ಅದು ಜೀವನ ಪೂರ್ತಿ ಕೂಡ ಇರಬಹುದು ಕೆಲವು ಸಲ, ಆದ್ರೆ ಸುಮಾರು ವರ್ಷಗಳು ಕೂಡ ಇರಬಹುದು. ಹೇಳೋದು ಕಷ್ಟ, ಅದು ಇಷ್ಟೇ ವರ್ಷ ಇರುತ್ತೆ ಹೀಗೆ ಇರುತ್ತೆ ಅಂತ. ರೋಗ ಲಕ್ಷಣಗಳಿಂದ ಹೊರಬಂದ್ರೂ ಕೂಡ ಆ ಬ್ಯಾಕ್ಟೀರಿಯಾ ದೇಹದಲ್ಲಿ ಉಳ್ಕೊಂಡು ಸೊ ಆ ಕರು ಹಾಕಿದಾಗ ಎಲ್ಲ ಅದು ಹೊರಗಡೆ ಬಂದು ನಮ್ಮ ಸುತ್ತಮುತ್ತಲಿನ ಪರಿಸರನ ಜಾನುವಾರುಗಳನ್ನ ಮನುಷ್ಯರನ್ನ ಆ ರೋಗಾಣುಗೆ ಒಡ್ಡಿಕೊಳ್ಳೋ ಹಾಗೆ ಮಾಡಬಹುದು. ಅದು ಒಂದು ಇದು. ಈ ಬ್ರುಸೆಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಪ್ರಾಣಿಗಳ ದೇಹವನ್ನ ಹೊಕ್ಕಾಗ ಏನ್ ಮಾಡುತ್ತೆ ಸರ್, ಅದು ಯಾಕೆ ಇಷ್ಟೊಂದು ಗಂಭೀರವಾದಂತ ಪರಿಣಾಮ ಉಂಟಾಗುತ್ತೆ? ಅದು ರಕ್ತದಲ್ಲಿ ಹೋಗಿ ರಕ್ತದಿಂದ ಬೇರೆ ಬೇರೆ ಅಂಗಾಂಶಗಳಿಗೆ ಹೋಗಿ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ ಇದು ಸಂತಾನೋತ್ಪತ್ತಿ ಮಾಡ್ತಕ್ಕಂತ ಒಂದು ಹಂತಕ್ಕೆ ಬಂದ ಮೇಲೆ ಅದು ರೋಗ ಕಾಣಿಸ್ಕೊಳ್ತಕ್ಕಂಥದ್ದು ಅಂತ. ಇದು ನಾವು ಇಟ್ಸ್ ಎ ಡಿಸೀಸ್ ಆಫ್ ಸೆಕ್ಷುಯಲಿ ಮೆಚೂರ್ ಅನಿಮಲ್ಸ್ ಅಂತೀವಿ. ಸೊ ಪ್ರೌಢಾವಸ್ಥೆಗೆ ಬಂದಂತ ಪ್ರಾಯಕ್ಕೆ ಬಂದಂತ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಈ ರೋಗಾಣು ಏನಿದೆ ಇದು ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಅಂಗಾಂಶಗಳಲ್ಲಿ ಅಥವಾ ಅಂಗಗಳಲ್ಲಿ ಸೇರ್ಕೊಳ್ಳುತ್ತೆ. ಈ ಗರ್ಭ ಇರ್ಬೋದು, ವೃಷಣಗಳಿರ್ಬೋದು, ಮತ್ತೆ ಕೀಲುಗಳಲ್ಲಿ, ಮತ್ತೆ ಕೆಚ್ಚಲಿನಲ್ಲಿ, ಇಂಥ ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಹಂಗೆ ಸೇರ್ಕೊಂಡಾಗ ಅದು ಗರ್ಭದಲ್ಲಿ ಸೇರ್ಕೊಂಡಾಗ ಅದು ಗರ್ಭ ಧರಿಸಿದಾಗ ಗರ್ಭಪಾತಕ್ಕೆ ಕಾರಣ ಆಗುತ್ತೆ. ಆದ್ರೆ ಅಂದು ಬರ್ತಕ್ಕಂಥ ಎಲ್ಲ ಸ್ರಾವಗಳಲ್ಲಿ ಅಥವಾ ಡಿಸ್ಚಾರ್ಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ತರ ಕೀಲುಗಳಿಗೆ ಹೋದಾಗ ಕೀಲು ಊತ, ಕೀಲು ನೋವು ಬರೋದು, ನೀರು ತುಂಬಿಕೊಳ್ಳೋದು, ಆ ತರ ಅದಕ್ಕೆ ಕಾರಣ ಆಗುತ್ತೆ. ಕೆಚ್ಚಲಿಗೆ ಹೋದಾಗ ಅದೇ ತರ ಕೆಚ್ಚಲಿನಿಂದ ಹಾಲಿನ ಮುಖಾಂತರ ಬಂದು ಅವಾಗಲೂ ಕೂಡ ರೋಗ ಹರಡೋದು ಕಾರಣ ಆಗುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದ ವೃಷಣಗಳೆಲ್ಲ ಸೇರ್ಕೊಳ್ಳುತ್ತೆ ಬೀಜದಲ್ಲಿ ಅಂತ ಗಂಡು ಪ್ರಾಣಿಗಳಲ್ಲಿ. ಸೊ ಆಗ ಸೇರ್ಕೊಂಡಾಗ ವೃಷಣಗಳ ಊತ ಬಂದು ಮತ್ತೆ ಆವಾಗ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣದಲ್ಲಿ ಕೂಡ ಅದು ಬ್ಯಾಕ್ಟೀರಿಯಾ ಬಂದು ಅದರಿಂದ ಗರ್ಭ ಧರಿಸ್ತಕ್ಕಂಥ ಪ್ರಾಣಿಗಳಿಗೆ ಹರಡುತ್ತೆ. ಸೊ ಹೀಗೆಲ್ಲ ಅದು ಬ್ಯಾಕ್ಟೀರಿಯಾ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ದೇಹದಲ್ಲಿ ಸೇರ್ತಾ ಹೋಗುತ್ತೆ. ಕಂದುರೋಗ ಅಂದಾಕ್ಷಣ ಅದು ಹೆಣ್ಣು ಪ್ರಾಣಿಗಳಿಗೆ ಅಥವಾ ಹೆಂಗಸರಿಗೆ ಮಾತ್ರ ಬರುತ್ತೆ ಅನ್ನುವಂಥದ್ದಲ್ಲ, ಗಂಡು ಪ್ರಾಣಿಗಳಲ್ಲಿಗೂ ಕೂಡ ಬರಬಹುದು, ಗಂಡಸರಲ್ಲೂ ಬರತಕ್ಕಂತ ಸಾಧ್ಯತೆ ಇರುತ್ತೆ. ಹೌದು, ಗಂಡಸರಲ್ಲೂ ಬರುತ್ತೆ, ಮನುಷ್ಯರಲ್ಲಿ ಗಂಡು ಪ್ರಾಣಿಗಳಿಗೂ ಬರುತ್ತೆ. ಗಂಡು ಪ್ರಾಣಿಗಳಲ್ಲಿ ಏನಂದ್ರೆ ಅದನ್ನ ಅದು ಇದಕ್ಕೆ ಉಪಯೋಗಿಸಿದಾಗ, ಗರ್ಭಧಾರಣೆಗೆ ಅಂತ ಉಪಯೋಗಿಸಿದಾಗ ಅವಾಗ ಹರಡೋ ಸಾಧ್ಯತೆ, ಉಳಿದಿದ್ದಂತ ಸಮಯದಲ್ಲಿ ಅದು ಅಂತ ಒಂದು ಅಪಾಯ ಕಾಣಿಸ್ಕೊಳ್ಳಲ್ಲ, ಅದಕ್ಕೆ ಚಿಹ್ನೆ ಇದ್ರು ಕೂಡ. ಆದ್ರೆ ಹೆಣ್ಣು ಪ್ರಾಣಿಗಳನ್ನೆಂದ್ರೆ ಅದು ಪ್ರತಿ ವರ್ಷ ಗರ್ಭ ಧರಿಸಬೇಕಾಗತ್ತೆ, ಕರು ಅಥವಾ ಮರಿ ಹಾಕ್ಬೇಕಾಗತ್ತೆ, ಅವಾಗೆಲ್ಲ ಹರಡೋ ಚಾನ್ಸಸ್ ಜಾಸ್ತಿ. ಈ ಒಂದು ಭಯಾನಕವಾಗಿರ್ತಕ್ಕಂತಹ ರೋಗವನ್ನ ತಡೆಗಟ್ಟಲಿಕ್ಕೆ ಪಶುಪಾಲನೆ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ, ಹೇಗೆ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದೀರಿ? ಇದ್ರ ಬಗ್ಗೆ ಮುಖ್ಯವಾಗಿ ರೈತರು ಅಥವಾ ಜಾನುವಾರು ಮಾಲೀಕರು ಅದಕ್ಕೆ ಸಂಬಂಧಪಟ್ಟರೆ ತಿಳ್ಕೊಳ್ಬೇಕಾಗಿದ್ದು ಸಾಕಷ್ಟು ಇದೆ. ಏನಂದ್ರೆ ಇದನ್ನ ಈ ಒಂದು ಪಶುಪಾಲನೆ ಇಲಾಖೆಯಿಂದ ರೋಗ ತಡೆದಕ್ಕೆ ಒಂದು ಕಾರ್ಯಕ್ರಮನೇ ಹಮ್ಮಿಕೊಳ್ಳಲಾಗಿದೆ, ಅದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಹೇಳ್ತೀವಿ, NADCP ಅಂತ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಸೊ ಈ ಒಂದು ಕಾರ್ಯಕ್ರಮ ಇದು ಒಂದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಕೇಂದ್ರ ಸರ್ಕಾರದಿಂದ ನಮ್ಗೆ ಎಲ್ಲಾ ತರಹದ ಅಂದ್ರೆ ಲಸಿಕೆ ಮುಖಾಂತರ, ಲಸಿಕೆ ಹಾಕೋದಕ್ಕೆ ಬೇಕಾದಂತ ಪರಿಕರಗಳನ್ನ ಒರೆಸೋದ್ರ ಮುಖಾಂತರ ಎಲ್ಲಾ ತರಹದ ಒಂದು ಸಹಾಯ ಸಿಗ್ತಾ ಇದೆ. ಸೊ ಈ ಒಂದು ಯೋಜನೆಯಲ್ಲಿ ಅಂದುರೋಗವನ್ನ ನಿಯಂತ್ರಣ ಮಾಡತಕ್ಕಂತ ಯೋಜನೆಯಿಂದ ಈಗಾಗಲೇ ಹಾಕೊಳ್ಳಲಾಗಿದೆ. ಸೊ ಇದನ್ನ ನಾವು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಯೋಜನೆ ಹಾಕಿ 4 ಹಂತಗಳಲ್ಲಿ ಅದನ್ನ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೀವಿ. ಈ ಒಂದು ಯೋಜನೆ ಈಗ ಶುರುವಾದ್ರೆ ಮುಂದಿನ 5 ವರ್ಷಗಳ ತನಕ ಅಂದ್ರೆ 2026 ತನಕ ಇದು ಯೋಜನೆ ಇರುತ್ತೆ, ಕಂದು ರೋಗ ನಿಯಂತ್ರಣ. ನಿಮ್ಗೆ ಗೊತ್ತು, ಯಾವುದೇ ಒಂದು ರೋಗ ಅಂದ್ರೆ ಬರೀ ಒಂದ್ಸಲ ಲಸಿಕೆ ಹಾಕಿದ್ರೆ ಹೋಗಲ್ಲ, ನಿರ್ಮೂಲನೆ ಆಗಲ್ಲ ಅಥವಾ ನಿಯಂತ್ರಣಕ್ಕೆ ಬರಲ್ಲ, ಒಂದ್ಸಲ 2 ಸಲ ಅಥವಾ 1 ವರ್ಷ 2 ವರ್ಷ ಹಾಕಿದ್ರೆ. ಸೊ ಅದಕ್ಕೆ ನಾವು ನಿಗಾ ಇಟ್ಕೊಂಡು ಸುಮಾರು ವರ್ಷಗಳ ಕಾಲ ಲಸಿಕೆ ಹಾಕಿ ಅದು ಲಸಿಕೆ ಕೆಲಸ ಮಾಡ್ತಾ ಇದೆಯಾ, ಹೇಗೆ ಪರಿಣಾಮಕಾರಿಯಾಗಿದೆ ಅಂತೆಲ್ಲಾನು ನಾವು ಪರೀಕ್ಷೆಗೆ ಒಳಪಡಿಸಿಕೊಂಡು ಮಾಡಬೇಕಾಗುತ್ತೆ. ಅದೇ ತರದಲ್ಲಿ ನಾವು 4 ಹಂತಗಳಲ್ಲಿ ಇದನ್ನು ಯೋಜನೆ ಹಾಕೊಂಡಿದ್ದೀವಿ. ಮೊದಲನೇದಾಗಿ ರೈತರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು, ಸೆನ್ಸಿಟೈಸೇಷನ್ ಅಂತ ಏನ್ ಹೇಳ್ತೀವಿ. ಸೊ ಅರಿವು ಮೂಡಿಸ್ತಕ್ಕಂಥ ಇದು ಹಂತ. ಇದನ್ನ ನಾವು ಬ್ಯಾನರ್ಗಳನ್ನ ಮತ್ತೆ ಪೋಸ್ಟರ್ ಅಥವಾ ಭಿತ್ತಿ ಪತ್ರಗಳನ್ನ ತಯಾರಿಸಿ ಎಲ್ಲಾ ಕಡೆ ಹಾಕೋದ್ರಿಂದ, ಪ್ರಕಟಣಾ ಪತ್ರಿಕೆಗಳನ್ನ ಹಾಕೋದ್ರಿಂದ, ಹಸ್ತಪ್ರತಿ ಅಥವಾ ಕರಪತ್ರಗಳನ್ನ ಮುದ್ರಿಸಿ ರೈತರಿಗೆ ಜಾನುವಾರು ಮಾಲೀಕರಿಗೆ ಅದನ್ನ ನಾವು ಕಳಿಸೋದ್ರಿಂದ, ಈ ಎಲ್ಲಾದ್ರ ಮುಖಾಂತರ ರೈತರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು. ಅದಲ್ಲದೆ ನಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿ ಅವರ ಪಶು ಚಿಕಿತ್ಸಾಲಯಗಳಲ್ಲಿ, ಪಶು ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ ಅದರ ಬಗ್ಗೆ ಅರಿವು ಮೂಡಿಸ್ತಾರೆ, ಅಥವಾ ಚಿಕಿತ್ಸೆಗೆ ಭೇಟಿ ನೀಡಿದ ಸಂದರ್ಭದಲ್ಲೂ ಕೂಡ ಸಂದರ್ಭಕ್ಕನುಸಾರವಾಗಿ ಅಲ್ಲಿ ಕೂಡ ಅರಿವು ಮೂಡಿಸ್ತಕ್ಕಂಥ ಇದು ನಡೀತಾ ಇದೆ. ಕಂದುರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಕಂದುರೋಗದ ವಿರುದ್ಧ ನಡೀತಾ ಇರತಕ್ಕಂತಹ ಲಸಿಕಾ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿ ಅಥವಾ ಸಲಹೆ ಸಹಕಾರ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಹೇಗೆ ಸಂಪರ್ಕವನ್ನು ಮಾಡುವಂತದ್ದು? ನನ್ನನ್ನ ದೂರವಾಣಿ ಮುಖಾಂತರ ಅವರು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ 944-91-783. ಮತ್ತೊಮ್ಮೆ ಹೇಳ್ತೇನೆ, 944-91-783. ಈ ಒಂದು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಸುಂದರೇಶನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡು ಬರತಕ್ಕಂತಹ ಕಂದುರೋಗ ನಿಯಂತ್ರಣವನ್ನ ಹೇಗೆ ಮಾಡಬೇಕು, ಇದರ ವಿರುದ್ಧ ನಡೀತಾ ಇರತಕ್ಕಂತಹ ಲಸಿಕಾ ಕಾರ್ಯಕ್ರಮ ಇಲ್ಲಿಯವರೆಗೆ ಇರುತ್ತೆ, ಈ ಸಂದರ್ಭದಲ್ಲಿ ಹೇಗೆಲ್ಲ ರೈತರು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜಾನುವಾರುಗಳಲ್ಲಿ ಕಂದು ರೋಗ ನಿಯಂತ್ರಣ ಈ ಕುರಿತು ಹಾಸನದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. ಡಾಕ್ಟ್ರೆ, ತುಂಬಾ ದಿನದಿಂದ ಕೆಮ್ಲು, ಕೊರೋನಾ ಪರೀಕ್ಷೆ ಮಾಡಿಸ್ದೆ ನೆಗೆಟಿವ್ ರಿಪೋರ್ಟ್ ಬಂತು, ಆದ್ರೆ ಈ ಕೆಮ್ಲು ಕಡಿಮೆನೆ ಆಗ್ತಾ ಇಲ್ವಲ್ಲ. ನಿಮಗೆ ಎಷ್ಟು ದಿನದಿಂದ ಕೆಮ್ಮಿದೆಯಮ್ಮ? 2 ವಾರದ ಮೇಲಾಗಿರ್ಬೋದು. ಹಾಗಾದ್ರೆ ಮೊದಲು TB ಪರೀಕ್ಷೆ ಮಾಡಿಸಿ. 2 ವಾರದೊಳಗಿನ ಕೆಮ್ಮು ಕೊರೋನಾ ಆಗಿರಬಹುದು, ಆದರೆ 2 ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮು TB ಇರಬಹುದು. ಕೊರೋನಾ ಹಾಗೂ TB ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.